ಏಕಂ ಮನಸೋ ಜವೀಯ ಆಪ್ನುವನ್ ಪೂರ್ವಮಶ್ಯತ್. ಸದ್ಭಾವತೋನ್ಯಾನತ್ಯೇತಿ ತಿಷ್ಠತ್. ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಪ್ರಾಣಿನಾಂ ಕರ್ಮ ವಿಭಾಗಂ ದಧಾತಿ ಮಾತರಿಶ್ವ ಜನೀಯ ನೈಷ ದೋಷ. ಅಲ್ಲಿ ಹೇಳಿ ನೈಷ ದೋಷ ನಿರುಪಾಧಿ ಉಪಾಧಿಮತ್ವೇನ ಉಪಪತ್ತಿ ತತ್ರ ನಿರುಪಾದಿಕೇನ ಸ್ವೇನ ರೂಪೇಣ ಉಚ್ಯತೆ ಅನೇಜದೇಕಂ ಇತಿ. ಮನಸಃ ಅಂತಃಕರಣಸ್ಯ ಸಂಕಲ್ಪ ವಿಕಲ್ಪ ಲಕ್ಷಣಸ್ಯ ಉಪಾಧೇ ಅನುವರ್ತನಾಥ ಇಹಸ್ತಸ್ಯ ಮನಸಃ ಬ್ರಹ್ಮಲೋಕಾದಿ ದೂರಗಮನಂ ಸಂಕಲ್ಪೇನ ಕ್ಷಣಮಾತ್ರಾತ್ ಭವತಿ ಇತ್ಯತಃ ಮನಸಃ ಜವಿಷ್ಟತ್ವಂ ಲೋಕೇ ಪ್ರಸಿದ್ಧಂ. ಇಲ್ಲಿ ಎರಡು ವಿರುದ್ಧವಾದ ಹೇಳಿಕೆಗಳನ್ನು ಕೊಟ್ಟಿದ್ದೀರಿ. ಒಂದರಲ್ಲಿ ಹೇಳ್ತೀರಿ ಅವನು ಅರಗಾಡುವುದಿಲ್ಲ, ಸ್ಥಿರವಾಗಿ ಇದ್ದಾನೆ. ಇನ್ನೊಂದರಲ್ಲಿ ಹೇಳ್ತೀರಿ ಎಲ್ಲಕ್ಕಿಂತ ವೇಗವಾಗಿ ಅವನು ಓಡಿ ಓಡಿ ಹೋಗುತ್ತಾನೆ. ಇರ್ತಾನೆ ಹೋಗುತ್ತಾನೆ ಅಂದ್ರೆ ಇರುತ್ತಾನೆ ಹೋಗುತ್ತಾನೆ ಏನಂದ್ರೆ ಇದಕ್ಕೆ ಒಂದು ನ್ಯಾಯ ಇದೆ. ಗಚ್ಚಂ ತಿಷ್ಠತಿ ನ್ಯಾಯ, ಗಚ್ಚಂ ತಿಷ್ಠತಿ ನ್ಯಾಯ. ಅವನು ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ, ಆದ್ರೆ ನಿಂತಿದ್ದಾನೆ. ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ ಆದ್ರೆ ನಿಂತಿದ್ದಾನೆ. ಓಡಿ ಓಡಿ ಹೋಗ್ತಾನೆ ಆದ್ರೆ ನಿಂತಿದ್ದಾನೆ. ನಡೆದಾಡಿಕೊಂಡು ಹೋಗ್ತಾನೆ ಆದ್ರೆ ನಿಂತಿದ್ದಾನೆ. ಸ್ಲೋ ವಾಕಿಂಗ್ ಮಾಡಿ ಹೋಗ್ತಾನೆ ಆದ್ರೆ ನಿಂತಿದ್ದಾನೆ. ನಿಂತಿದ್ದಾನೆ ಅಂತಾದ್ರೂ ಹೇಳ್ರಿ, ಹೋಗ್ತಾ ಇದ್ದಾನೆ ಅಂತಾದ್ರೂ ಹೇಳ್ರಿ, ಎರಡು ಜೊತೆಗೂಡಿ ಸಾಧ್ಯವೇ? ಅದು ಗಚ್ಚನ್ ತಿಷ್ಟ. ಗಚ್ಚನ್ ಅಂದ್ರೆ ಹೋಗ್ತಾ ಇದ್ದಾನೆ, ತಿಷ್ಠತಿ ಅಂದ್ರೆ ನಿಂತಿದ್ದಾನೆ. ಎರಡು ಸೇರಿಸೋದು ಹೆಂಗಿದೆ? ಸಾಧ್ಯನೇ ಇಲ್ಲ. ಅವನು ಹೋಗ್ತಾ ಇದ್ದ ಸತ್ಯ ಆದ್ರೆ ನಿಂತಿಲ್ಲ, ಅವನು ನಿಂತದ ಸತ್ಯ ಆದ್ರೆ ಹೋಗ್ತಾ ಇಲ್ಲ. ಹೋಗ್ತಾ ಇದ್ದಾನೆ ಆದ್ರೆ ನಿಂತಿದ್ದಾನೆ, ನಿಂತಿದ್ದಾನೆ ಆದ್ರೆ ಹೋಗ್ತಾ ಇದ್ದಾನೆ. ಹೀಗೆ ನಿಮ್ಮ ಹೇಳಿಕೆಯಲ್ಲಿ ಡಬಲಿಂಗ್ ಇದೆ, ಡಬಲಿಂಗ್ ಸ್ಪ್ಲಿಟ್ ಹೇಳಿಕೆ ಇದೆ. ಇದು ಗೊಂದಲವನ್ನು ಉಂಟು ಮಾಡ್ತದೆ. ಸ್ಪಷ್ಟವಾಗಿ ಹೇಳ್ರಿ, ಇದಾನೆ ಅಂದ್ರೆ ಇದಾನೆ, ನ ಏಜತ ಅಲುಗಾಡುವುದಿಲ್ಲ. ಹೋಗ್ತಾನೆ ಅಂದ್ರೆ ಹೋಗ್ತಾನೆ, ಏಜತ ಏಜತ್ ಅಂತಾದ್ರೂ ಹೇಳ್ರಿ ಅಥವಾ ನ ಏಜತ್ ಅಂತಾದ್ರು. ನೈಷ ದೋಷ, ನಮ್ಮ ಹೇಳಿಕೆಯಲ್ಲಿ ಏನು ದೋಷ ಇದೆ ನಾವು ವಿಚಾರ ಮಾಡಿ ಇದನ್ನು ಹೇಳಿದ್ವಿ. ಹೆಂಗೆ, ಏನು ವಿಚಾರ ಮಾಡಿದ್ರಿ ನೀವು? ಹೇಗೆ ಸರಿ ಆಗ್ತದೆ ಇದು? ನಿರುಪಾಧಿ ಉಪಾಧಿ, ನಿರುಪಾಧಿ ಉಪಾಧಿ, ಉಪಾಧಿ ಸಹಿತ ಒಂದು ಹೇಳಿಕೆ ಇದೆ. ನಿರುಪಾಧಿ ಅಂದ್ರೆ ಉಪಾಧಿ ರಹಿತ ಒಂದು ಹೇಳಿಕೆ. ಉಪಾಧಿ ಸಹಿತವಾದಾಗ ನಾವು ಹೇಳಬಹುದು ಹೊರಗಿದ್ದ ಘಟ ಒಳಗೆ ಬಂದಿದೆ, ಒಳಗಿದ್ದ ಘಟ ಇನ್ನೂ ಒಳಗೆ ತಗೊಂಡೋಗ್ಬೇಕು, ಕೆಳಗಿದ್ದ ಘಟ ಮೇಲಿಟ್ಟಿದ್ದೀವಿ, ಮೇಲಿದ್ದ ಘಟವನ್ನು ಕೆಳಗಿಳಿಸಿದ್ದೀವಿ, ಇದು ಉಪಾಧಿ ಸಹಿತವಾದ ಹೇಳಿಕೆ. ಮಣ್ಣು ಮೇಲಿದೆಯೋ ಕೆಳಗಿದೆಯೋ ಎದುರಿಗಿದೆಯೋ ಹಿಂದಿದೆಯೋ, ಮಣ್ಣು ಹೇಗಿದೆಯೋ ಹಾಗೆ ಇದೆ, ಅದು ನಿರುಪಾಧಿಕ. ಉದ್ದ ಚೈನು, ಗಿಡ್ಡ ಚೈನು, ದಪ್ಪ ಚೈನು, ತಿಳು ಚೈನು, ಕತ್ತಿನಲ್ಲಿ ಕಾಣುವ ಚೈನು, ಕಾಲಲ್ಲಿ ಕಾಣುವ ಚೈನು, ಇದು ಉಪಾಧಿಯ ಹೇಳಿಕೆಗಳು. ಚಿನ್ನ ಹೇಗಿದೆಯೋ ಹಾಗೆ ಒಂದು ಉಪಾಧಿ ಸಹಿತವಾದ ಹೇಳಿಕೆ, ಇನ್ನೊಂದು ನಿರುಪಾಧಿ. ನಿರುಪಾಧಿ ಉಪಾಧಿ ಮತ್ತು ಏನ ಉಪಪತ್ತಿ ಆಯ್ತು. ಅವು ಎರಡು ಯಾವ್ಯಾವ ಅದನ್ನು ಹೇಳ್ರಿ ತತ್ವ. ಅವು ಎರಡರಲ್ಲಿ ನಿರುಪಾಧಿಕೆ ಏನ ಉಪಾಧಿ ರಹಿತವಾಗಿ ಸ್ವೇನ ರೂಪೇಣ ತಾನೇ ತಾನಾಗಿ ತನ್ನಂತೆಯೇ ಇದ್ದಾನೆ ಉಚ್ಚತಿ. ಅದನ್ನ ಉಪನಿಷತ್ತು ಅನೇಜತ ಅಂತ ಹೇಳಿದೆ. ಅಲುಗಾಡುವುದಿಲ್ಲ, ಬೈದಾಡುವುದಿಲ್ಲ, ಚಲಿಸುವುದಿಲ್ಲ, ವಿಕಾರಗೊಳ್ಳುವುದಿಲ್ಲ, ಇದೆಲ್ಲ ಅನೇಜತ. ಅನೇಜ ನ ಏಜತ, ನ ಏಜತ, ನ ಏಜತ, ಅಲುಗಾಡುವುದಿಲ್ಲ, ವಾಕಿಂಗ್ ಹೋಗೋದಿಲ್ಲ, ಸ್ಥಿರವಾಗಿ ಇದ್ದಾನೆ. ನ ಈಜತ್ ಮತ್ತೆ ಇನ್ನೊಂದು ಸೇರಿಸಿದ್ದಾರೆ ಏಕಮಿತಿ. ಇವನಿಗೆ ಇನ್ನೊಬ್ಬನ ಫ್ರೆಂಡ್ ಇದ್ದಾನೆ, ಅಲ್ಲಿಂದ ಅಲ್ಲಿಂದ ಹೋಗಿ ಬರ್ತು ಮಾತಾಡ್ಸ್ಕೊಂಡು ಬರ್ತೇನೆ ಅನ್ಲಿಕ್ಕೂ ಯಾರೂ ಇಲ್ಲ, ಅವನು ಏಕಂ. ನೀ ಪೃಥ್ವಿ ಅಂದ್ರೂ ಏಕಂ, ನೀ ವಾಯು ಅಂದ್ರೂ ಏಕಂ, ನೀ ಜಲ ಅಂದ್ರೂ ಏಕಂ, ನೀ ಬೆಂಕಿ ಅಂದ್ರೂ ಏಕಂ, ನೀ ಆಕಾಶ ಅಂದ್ರೂ ಏಕಂ, ವನಸ್ಪತಿಗಳಂದ್ರೂ ಕೂಡ ಏಕಂ, ನೀನು ಪ್ರಾಣಿಗಳಂದ್ರು ಏಕಂ, ಸಾಕು ಪ್ರಾಣಿಗಳಂದ್ರು ಏಕಂ, ಎತ್ತು ದನ ಕರುಗಳು ನಾಯಿ ಬೆಕ್ಕು ಆಡು ಕುರಿಗಳು ಇವೆಲ್ಲ ಸಾಕು ಪ್ರಾಣಿಗಳು. ದೇವತೆಗಳಂದ್ರೂ ಏಕಂ, ಮನುಷ್ಯರಂದ್ರು ಏಕಂ, ಈ ಸೃಷ್ಟಿ ಅಂದ್ರೂ ಕೂಡ ಏಕಂ. ಅವನೊಬ್ಬರು ಬಿಟ್ಟು ಇನ್ನೊಂದು ಯಾವುದೇ ಇಲ್ಲ. ಎಲ್ಲಿ ಹೋಗ್ಬೇಕು, ಎಲ್ಲಿ ಮಾತಾಡ್ಸ್ಬೇಕು, ಯಾರು ಮಾತಾಡ್ಸ್ಕೊಬೇಕು, ಯಾರ ಜೊತೆ ಇರಬೇಕು, ಆ ಪ್ರಶ್ನೆಯೇ ಉದ್ಭವ ಆಗುದಿಲ್ಲ. ಯಾಕೆ ಅವನ ಹೊತ್ತನ್ನು ಹೊರತುಪಡಿಸಿ ಅನೇಜತ ಏಕಮಿತಿ. ಇದೇ ಇದೇ ಆತ್ಮ ಮುಂದೆ ಸೋಪಾಧಿಕವಾಗಿ ಹೇಳ್ತಾರೆ. ಈಗ ಇದು ನಿರುಪಾಧಿಕ ಉಪಾಧಿ ರಹಿತ. ಮನಸಃ ಅಂತಃಕರಣಸ್ಯ, ಮನಸಃ ಶಬ್ದ ಇಲ್ಲಿ ಸಂಕಲ್ಪ ವಿಕಲ್ಪಾತ್ಮಕ ಮನಸ್ಸು ಅಂತಲ್ಲ, ಇಲ್ಲಿ ಮನಸ್ಸು ಅನ್ನೋ ಶಬ್ದವನ್ನ ಅಂತಃಕರಣ ಅಂತ. ಮನಸಃ ಅಂತಃಕರಣಸ್ಯ, ಈ ಅಂತಃಕರಣದಲ್ಲಿ ಸಂಕಲ್ಪ ವಿಕಲ್ಪಗಳ ವೃತ್ತಿಗಳು ಬಂದರೆ ಅದನ್ನ ಮನಸ್ಸು ಅಂತ ಕರೀತಾರೆ. ಅಂತಃಕರಣಸ್ಯ ಸಂಕಲ್ಪ ವಿಕಲ್ಪ ಲಕ್ಷಣಸ್ಯ ಉಪಾದೇಹಿ ಅನುವರ್ತನಾತ್. ಈ ಅಂತಃಕರಣದಲ್ಲಿ ಸಂಕಲ್ಪಗಳಾಗ್ತವೆ, ವಿಕಲ್ಪಗಳಾಗ್ತವೆ, ನಿಶ್ಚಯಗಳಾಗ್ತವೆ. ನೆನಪಿಸ್ಕೊಳ್ರಿ ಉಪದೇಶ ಸಾರ, ನಿಶ್ಚಯಗೊಂಡಾಗ, ನಿಶ್ಚಯಗಳು ಆದಾಗ, ನಿಶ್ಚಯ ವೃತ್ತಿ ಬಂದಾಗ, ನಿಶ್ಚಿತವಾದ ವೃತ್ತಿ ಬಂದಾಗ ಅದಕ್ಕೆ ಅಂತಃಕರಣಕ್ಕೆ ಹೆಸರೇನು ಬುದ್ಧಿ. ಸಂಶಯ, ಪ್ರಶ್ನೆ, ಸಂದೇಹ ನೋಡೋಣ, ಮಾಡಿ ನೋಡೋಣ, ಆದ್ರೂ ಮಾಡ್ತೀನಿ, ಹಾಕಿರ್ಬೋದು, ಹಾಕದೇ ಇರ್ಬೋದು, ಕೊಟ್ನೋ ಏನೋ ನೋಡಿಲ್ಲ, ನಂಗೆ ಗೊತ್ತಿಲ್ಲ, ಬಂದಿದ್ನಲ್ಲಮ್ಮ. ಹೌದಮ್ಮ ಬಂದಿದ್ದ, ನಾನು ನೋಡಲಿಲ್ಲ, ನಂಗೆ ಗೊತ್ತಿಲ್ಲ. ಇವಷ್ಟು ವೃತ್ತಿಗಳು ಬಂದಾಗ ಅಂತಕ್ಕಂಥ ಹೆಸರೇನು? ಮನಸ್ಸು. ಹೀಗಾಗಿ ಸಂಕಲ್ಪ ವಿಕಲ್ಪ ಲಕ್ಷಣಸ್ಯ ಉಪಾಧೇಯೇ. ಹೀಗೆ ಸಂಕಲ್ಪಗಳು ವಿಕಲ್ಪಗಳು ಒಳಗೆ ಮೂಡಿದಾಗ, ಇಂತಹ ವೃತ್ತಿಗಳು ನಮ್ಮಲ್ಲಿ ಮೂಡಿದಾಗ, ಇವನ್ ಬುದ್ಧಿ ಕೂಡ ವೃತ್ತಿಗಳು ಮೂಡಿದಾಗ, ಆವಾಗ ಅನುವರ್ತನಾದ ಅಜ್ಞರಿಗೆ ಅವಿವೇಕಿಗಳಿಗೆ ಹೇಗನಿಸ್ತದೆ? ಆತ್ಮನೇ ಇವುಗಳನ್ನ ಹೊಂದಿದ್ದಾನೆ, ಅಂತಃಕರಣಕ್ಕೆ ಸೇರಿದ್ದು ಅಂತ ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗುವುದಿಲ್ಲ. ಏನು ಅಂತಃಕರಣ ಸೇರಿದ್ದು? ವೃತ್ತಿಗಳು ಅಂತಃಕರಣಕ್ಕೂ ಸೇರಿಲ್ಲ, ಅಂತಃಕರಣದಲ್ಲಿ ಇದ್ದು ಹೋಗುವಂತಹ ಕ್ಷಣಿಕವಾದ ಅಸ್ತಿತ್ವವನ್ನು ಹೊಂದಿದಂತಹ ಒಂದು ವಿಚಾರ, ಒಂದು ಥಾಟ್, ಒಂದು ಫಾರ್ಮ್, ಒಂದು ಸೌಂಡ್ ಅಂತ ಯಾರಿಗೂ ಅನಿಸೋದಿಲ್ಲ. ನಮಗೆ ಸಿಟ್ಟು ಬಂತು ಅಂದ್ರೆ ಅದು ಸಿಟ್ಟೇ, ನಮ್ಮ ಮನಸ್ಸೇ, ನಮ್ಮ ಸ್ವಭಾವನೇ ಸಿಟ್ಟು. ಈಗ ಸಿಟ್ಟು ಆಬ್ಜೆಕ್ಟ್ ಆಗ್ತದೋ, ಏನು ಸಿಟ್ಟು ಸಬ್ಜೆಕ್ಟ್ ಆಗ್ತದೆ? ಹೆಂಗೆ ಅದು ಸಿಟ್ಟು ಇರೋದು ಆಬ್ಜೆಕ್ಟ್, ಆದ್ರೆ ಇವ ನನಗೆ ಸಿಟ್ಟದ ಅಂತ ಅನ್ಕೊಂಡ್ಬಿಟ್ನಲ್ಲ, ಸಬ್ಜೆಕ್ಟ್ ಆಗುತ್ತೆ. ಸಿಟ್ಟೇ ನಾನು, ದುಃಖವೇ ನಾನು, ಅದನ್ನ ನಾನು ದುಃಖಿ, ನಾನು ಕೋಪಿಷ್ಟ. ಅನುವರ್ತನಾತ್ ಅಂತಃಕರಣ, ಅಂತಃಕರಣ ವೃತ್ತಿಗಳು ಮೂಡುತ್ತವೆ, ವೃತ್ತಿಗಳು ಮೂಡಿದಾಗ ಮನಸ್ಸು ಬುದ್ಧಿ ಅನಿಸುತ್ತವೆ, ಆ ಮನಸ್ಸು ಬುದ್ಧಿಗಳನ್ನ ಇವನು ಅನುವರ್ತನಾತ್ ಅದನ್ನ ಏನ್ ಮಾಡ್ತಾನವ? ಬೆನ್ನತ್ತಿ ಹೋಗ್ತಾನೆ, ಅನುಸರಿಸ್ತಾನೆ. ಹೇಗಿರ್ತದೆ ಅನುಕರಣೆ ಅಂದ್ರೆ, ನಾನೇ ನೋಡುವವನು, ನಾನೇ ಕೇಳುವವನು, ನಾನೇ ಸಿಟ್ಟಿನವನು, ನಾನೇ ದುಃಖಿ. ಅದು ಯಾವಾಗ ನಾನೇ ದುಃಖಿ ಅನ್ನೋದು ನಮ್ಮ ವ್ಯವಹಾರದಲ್ಲಿ ಕಂಡು ಬರ್ತದೋ ಆವಾಗ ನಾವು ಅನುಸರಿಸಿದ್ವಿ. ಏನನ್ನು ಅನುಸರಿಸಿದ್ವಿ? ಆ ವೃತ್ತಿಗಳನ್ನ ಅನುಸರಿಸಿದ್ವಿ. ವಾಕಿಂಗ್ ಮನೆಯಿಂದ ಹೊರಡುವಾಗ ನಾಯಿಯನ್ನು ಬಿಚ್ಚಿ ತಗೊಂಡು ಹೋಗ್ತಾರೆ ಕೆಲವು ಜನ. ಪ್ರಾರಂಭಕ್ಕೆ ನಾಯಿ ಹಿಂದಿರ್ತದೆ, ಒಂದು 10 ಹೆಜ್ಜೆ ಆದ್ಮೇಲೆ ನಾಯಿ ಮುಂದಿರ್ತದೆ, ನಾಯಿ ಹಿಂದೆ ನಾವು ಹೋಗ್ತೇವೆ. ಅದು ಎಳ್ಕೊ ತಿಪ್ಪೆಗೆ ಎಳೆದ್ರು ಹೋಗಬೇಕ, ಗಟ್ರಿಗೆ ಎಳೆದ್ರು ಹೋಗಬೇಕ, ಬಾರ ಏ ಬಾರ ನೋಡಿ, ಇವೆಲ್ಲ ಕಲಿಬೇಕು ನೋಡಿ. ಈ ಮನಸ್ಸು ಬುದ್ಧಿಗಳು ಒಂದು ನಾಯಿ ಇದ್ದ, ಇವು ನಮ್ಮ ಜೀವನ ಪ್ರಾರಂಭವಾದಾಗ ನಮ್ಮ ಕೈಗಳಿಗಿರ್ತಾವ, ವಿವೇಕದಿಂದ ಬುದ್ಧಿಯಿಂದ. ಸ್ವಲ್ಪ ಸಮಯ 8 ವರ್ಷ 10 ವರ್ಷ ಆದ್ಮೇಲೆ ಮನಸ್ಸು ಮುಂದಿರ್ತದೆ, ನಾವು ಹಿಂದಿರ್ತೇವೆ, ಅಷ್ಟು ಫಲಗೊಂಡು ಬಿಡ್ತದೆ. ಈಗಿನ ಕಾಲಕ್ಕೆ 3 ವರ್ಷ 4 ವರ್ಷಕ್ಕೇ ಮನಸ್ಸು ಬುದ್ಧಿಗಳು ಬಲ್ಪ. ಏ ಅಮ್ಮ ನಿಂಗೇನ್ ಗೊತ್ತಾಗ್ತದೆ, ಕೊಡಿ ನಾ ಮಾಡ್ತೀನಿ. ಹಿಂಗ ಡೈರೆಕ್ಟ್ ಆಗಿ ಹೇಳ್ತು, ಅನುವರ್ತನ. ಈ ಆತ್ಮ ಆ ವೃತ್ತಿಗಳನ್ನ ಅನುಸರಿಸ್ಕೊಂಡು ಹೋಗ್ತದೆ. ಜೀವನ ಹಿಂಗಾಗ್ತದ, ಹಿಂಗಾಗ್ಬಾರ್ದಾಗಿತ್ತದ, ಅವ್ರು ಯಾಕೆ ಹಿಂಗ್ ಬಂದ್ರು, ಅವ್ರು ಹಿಂಗ್ ಮಾಡ್ಬಾರ್ದಾಗಿತ್ತು, ಅವ್ರು ಹಂಗ ಯಾಕೆ ಮಾಡಿದ್ರು, ನಾನೇ ಸಿಗ್ಬೇಕಾಗಿತ್ತು ಅವರಿಗೆ, ಅನುಸರಿಸ್ಕೊಂಡು ಹೋದಂಗೆ ಮಾಡ್ತಾನ ಆಬ್ಜೆಕ್ಟ್ ತಾನೆ. ಯಾರು ಬಂದ್ರಿ ಇದನ್ನ ಎತ್ಕೊಂಡು ಆ ಕಡೆಗೆ ಇಟ್ರಿ, ನೋಡ್ತಾ ಕೊಡು, ಏನ್ ಮಾಡಿರುತ್ತೆ ನಾ ಈಗ ಅನುಸರಿಸೋದು. ಈ ರೋಗ ಎಲ್ಲ ಬಿಡಿಗೆದ ಅದರೊಳಗೆ ಈ ಅಗ್ರಹಾರದ ಮನೆಗಳಂತೆ, ಈ ಅಗ್ರಹಾರದ ಮನೆಯೊಳಗೆ ಭಾರಿ ಮಜಾ ಏನಂದ್ರೆ, ಅವೆಲ್ಲ ಇರುವ ಮನೆ ಇಚ್ಚಿದ ಬಾಗಿಲಾಗ ಇಷ್ಟಿಷ್ಟೇ ಕಿಟಕಿ ಇರ್ತಾವ, ಯಾರದ್ರ ಮನೆಗೆ ಒಂದು ತಾಂಬೆ ಬಂತು ಅಂತೇಳಿ ಹೊರಗೂ ಬರಂಗಿಲ್ಲ. ಆ ಬಾಗಿಲ ತೆಗೆದು ಹೊರಗೆ ಬಂದು ಯಾರು ಬಂದರು ಏನು ಅದೇ ಕಳ್ತನದಿಂದ ಹಿಂದೆ ತೆಗೆಯಬಾರ್ದು. ಬರೀ ಕೂಡ್ತಾರೆ ಸುಮ್ಮನೆ ಅನ್ಕೋತೇ ಇಲ್ಲ, ಅದ್ರ ಮೇಲೆ ಹವಾ ಹಾಕು ಬಹುಶಃ ಬೀಗಿಸಿದ್ದಕ್ಕಂತ ಮನೆಯಿಂದ ಭಾರಿ ಜಗಳಾಡಿದ್ರು ಸಮಾಧಾನ ಬಂದಾರ ಅಂತ. ಅವರು ಇವರು ಏನು ಸಮಾಧಾನ ಮಾಡ್ತಾರೆ, ಹಿಂಗ್ ಸಮಾಧಾನ ಮಾಡ್ತಾರೆ ಹಿಂಗ್ ಹೊರ ಬಂದು ಜಗಳ. ಅದು ನೋಡಿ ಮಕ್ಕಳು ಸಹಿತ ಹಂಗೆ ಆಗ್ಬಿಟ್ಟು ಇದಕ್ಕೇನಂತವರಿಗೆ ಅನುಸರಿಸ್ತಾರೆ. ನಾವೇನ್ ಮಾಡಿದ್ದೇವೆ ಅದ ನಮಗೆ ಆಬ್ಜೆಕ್ಟ್ ಅಂತ ಅನಿಸೋದೇ ಇಲ್ಲ. ಹೋಗ್ಲಿ ಬಿಡಪ್ಪ, ಅಟ್ಲೀಸ್ಟ್ ವಿವೇಕದಿಂದ ಆದ್ರೂ ಅದನ್ನ ಆಬ್ಜೆಕ್ಟ್ ಅಂತ ಒಪ್ಕೊಂಡ್ಬಿಡಲ್ಲ, ಹೋಗ್ಲಿ ನಮಗೆ ಸಮಾಧಾನ ಆಗ್ತದೆ. ಆಯ್ತು ಸ್ವಾಮಿ ನೀವು ಹೇಳ್ತೀರಂದ್ಮೇಲೆ ಅದು ನಮಗೂ ಹೊಳಿತು. ಈಗ ಅದು ಆಬ್ಜೆಕ್ಟ್ ಅಂತ ಹೊಳದ ಮೇಲೂ ನಾವು ಮತ್ತೂ ಹಂಗೆ ಇರ್ತೇವಲ್ಲ. ಹಂಗೆ ಇರೋದು ಅದು ನಿನ್ನ ದೇಹ ಮನಸ್ಸು ಬುದ್ಧಿಗಿರುವ ಚಟ. ನಿನ್ಗೇನು ಹೊಳೆದದ ಅದು ಜ್ಞಾನ. ಏನು ಹೊಳೆದದ? ಇದು ಯಾವುದು ನನಗೆ ಸೇರಿಲ್ಲ, ಕೇಳ್ಕೊಳ್ರಿ ಪ್ಲೀಸ್. ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ಇರುವ ಸತ್ಯ ಇಷ್ಟೇ. ನಿನಗೆ ಹೊಳಿತು ಇದ್ರ ಇನ್ನು ಮುಂದೆ ಸಿಟ್ಟು ಬರಬಾರ್ದು ಅಂತ. ನಿನಗೆ ಹೊಳಿತು ಇರುತ್ತ ನಿನಗೆ ಇಷ್ಟ ಅನಿಷ್ಟಗಳು ಕೂತು ಹೋಗ್ಬಿಟ್ಟು ಅಂತಲ್ಲ. ಹೊಳೆದದ್ದು ಆತ್ಮಕ್ಕೆ ಸಿಟ್ಟು ಇತ್ಯಾದಿಗಳು ಇವು ಮನಸ್ಸು ಬುದ್ಧಿಗಳಿಗೆ. ಅಕಸ್ಮಾತ್ ಅವುಗಳನ್ನ ಅನುಸರಿಸಿಕೊಂಡು ಹೋಗುವಂತಹ ಸನ್ನಿವೇಶಗಳು ನಿನಗೆ ಬಂದದ್ದೇ ಆದರೆ ಅದು ಮನಸ್ಸು ಬುದ್ಧಿಗಳು ಇರುವ ಚಟ. ಮೊದಲು ಒಂದು ದಿವಸ ಬಂದ್ರಿ, ಎರಡು ದಿವಸ ಬಂದ್ರಿ, ಎಲ್ಲಿ ಮೆಟ್ಲದ, ಇಲ್ಲಿ ಮುಂದಿನ ಮೆಟ್ಲು ಎಲ್ಲದ, ಮೊದಲು ಮುಂದಿನ ಮೆಟ್ಲು ಎಲ್ಲದ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಬಂದ್ರಿ. ಈ ಮೂರು ನಾಲ್ಕು ತಿಂಗಳ ಅಂತರದೊಳಗೆ ಮೊದಲು ಮೊದಲು ಬಂದಾಗ ಅವು ಆ ಫುಟ್ಪಾತಿಗೆ ಹಾಸಿದ ಕಲ್ಲು ಒಂಚೂರು ಹೆಚ್ಚು ಕಡಿಮೆ ಆಯ್ತಾರೆ ಎಡಿ ಬೀಳುತ್ತಿದ್ರು. ಈಗ ಮೂರು ತಿಂಗಳ ಮೇಲೆ ಒಬ್ರು ಎಡಿ ಬಿದ್ದಿದ್ದು ನಾಯಿನ ನೋಡಿಲ್ಲ. ಯಾಕಂದ್ರೆ ಮನಸ್ಸು ಬುದ್ಧಿಗಳು ಚಟ ಬಿದ್ದು ದೇ ಗೆಟ್ ಹ್ಯಾಬಿಚುಯೇಟೆಡ್ ಪ್ರಾಕ್ಟೀಸ್. ಸೊ ಅವಾಗ ಇವಾಗ ನೀವು ಸಿಟ್ಟಿಗೆ ಹೇಳ್ತೀರ, ತಿಳಿದ ಮೇಲೂ ಹಳದ ಮೇಲೂ ಇದು ನಂಗೆ ಸಂಬಂಧ ಇಲ್ಲ ಅಂತ ಗೊತ್ತಾದ ಮೇಲೂ ನೀನು ಮತ್ತೆ ಮತ್ತೆ ಸಿಟ್ಟಿಗೆ ಹೇಳ್ತಿರ್ತೀಯಲ್ಲ, ಅದ್ರ ಮನಸ್ಸಿನ ಚಟ ಚಲದೆ ಹೋಗುದಿಲ್ಲ. ಇದು ಒಂದೇ ಜನ್ಮದ ಸಿಟ್ಟಿಗೆ ಇದ್ದೀನಿ. ಇರಿವಿದ್ದಾಗ ಸೊಳ್ಳೆ ಇದ್ದಾಗ ಆ ಸೊಳ್ಳೆ ಕೂತಿರ್ತದೆ ಹಿಂಗ್ ಮಾಡ್ತೀವಿ, ಅದೇನ್ ಮಾಡ್ತದೆ ಮತ್ತೆ ಹಿಂಗ್ ತಿರ್ಗಿ ಮತ್ ಮಾಡ್ತೀವಿ, ಮತ್ತೆ ಹಿಂಗ್ ಮಾಡ್ತೀವಿ, ಇಲ್ಲಿ ಬರ್ತದೆ ಹಿಂಗ್ ಮಾಡ್ತೀವಿ ಚಟ. ಅದನ್ನ ದೂರ ಸರಿಸೋದು ನಮಗಿರುವ ಚಟ, ಮತ್ತೆ ಮತ್ತೆ ಬಂದು ಕಚ್ಚೋದು. ಎಲ್ಲಾ ಸೊಳ್ಳೆ ಕಚ್ಚೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಗಂಡು ಸೊಳ್ಳೆ ಕಚ್ಚೋದಿಲ್ಲ, ಹೆಣ್ಣು ಸೊಳ್ಳೆ ಅಷ್ಟೇ ಕಚ್ಚುತ್ತದ. ಅದು ಕಚ್ಚುವುದಿಲ್ಲ, ಅದು ಪಾಪ ಕಚ್ಚಬೇಕಂತ ಕಚ್ಚುವುದಿಲ್ಲ. ಅದು ಆ ಹೆಣ್ಣು ಸೊಳ್ಳೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅದಕ್ಕೆ ರಕ್ತ ಬೇಕಾಗ್ತದೆ. ಆದ್ರಿಂದ ಅದು ನಮಗೆ ರಕ್ತ ಕೇಳ್ಕೊಂಡು ಬರ್ತದ. ಅದಕ್ಕೆ ನೀವು ಬ್ಲಡ್ ಡೊನೇಷನ್ ಮಾಡಿರಿ ಅಂತ ತಿಳ್ಕೊಳ್ರಿ. ರಕ್ತದಾನ ಶಿಬಿರ ಮೊನ್ನೆ ಎಲ್ಲೋ ಭಾರಿ ಸೊಳ್ಳೆ ಇದ್ದ ಇಲ್ಲಿ ಬಳ್ಳಾರಿ. ಹೇ ರಾಮ, ಬಳ್ಳಾರಿ ಒಳಗ ಮನೆ ಮನೆಯೊಳಗ ರಕ್ತದಾನ ಸಿಗದ, ಬ್ಲಡ್ ಡೊನೇಷನ್ ಕ್ಯಾಂಪ್. ಎಷ್ಟೋ ಸೊಳ್ಳೆ ಇರ್ಬೋದು ಹಿಂಗ್ ಭಗಿಸಿರ್ತೋಗ್ಬೋದು. ಮ್ಯಾಂಗನೀಸ್ ಕಬ್ಬಿಣ ಮೇದ್ ಮೇದ್ ಮೇದ್ ಮೇದ್ ತಿಂತ ಒಂದು ಸೊಳ್ಳೆ ಕೂಡ ಏನಾಗ್ಬಿಟ್ಟವ ಕಬ್ಬಣ ಹಿಂಗ್ ಹೊಡೆದ್ರೆ ಕೆಂಪು ರಕ್ತ ಬರಂಗಿಲ್ಲ, ಬ್ಲಾಕ್ ಹಿಂಗ ಕಬ್ಬಣ ತಿಂದದ್ದು ಏನಿದೆ ಚಟ ಈ ಆತ್ಮನಿಗೆ ಚಟ. ಇಂಥ ಚಟ ಯಾಕೆ ಬರೋದು? ನನ್ನ ಅರಿವು ತನಗಿಲ್ಲ, ಆಬ್ಜೆಕ್ಟ್ ಸಬ್ಜೆಕ್ಟ್ ಡಿಫ್ರೆನ್ಸ್ ಅವನಿಗೆ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಚಟ ತಪ್ಪುತ್ತದೆ? ಇಲ್ಲ, ತಪ್ಪಲೇಬೇಕು ಅಂತ ನಿಯಮ ಇಲ್ಲ, ತಪ್ಪಬಹುದು, ತಪ್ಪಲೇಬೇಕು ಅಂತ ನಿಯಮ ತಿಳಿದ ಮೇಲೆ ಅದು ಇನ್ನೂ ಒಂದು ತಿಳಿತದೆ. ನಾನು ಆತ್ಮನೇ ಅಂತ ತಿಳಿದ ಮೇಲೆ ಇನ್ನೂ ಒಂದು ತಿಳಿತದೆ, ಏನು ಹೊರತುಪಡಿಸಿ ಇರುವುದೆಲ್ಲ ಮಿಥ್ಯ ಅನ್ನೋದು. ಈಗ ಹೇಳು, ಮಿಥ್ಯ ಇರಬೇಕು ಇನ್ನು ಹೋಗ್ಬೇಕು? ಸರಿಯಾಗಿ ಉತ್ತರ ವಿಚಾರ ಮಾಡಿ ಹೇಳಿ, ಮಿಥ್ಯ ಇರಬೇಕು ಇನ್ನು ಹೋಗ್ಬೇಕು? ಇರ್ಬೇಕು ಹೋಗ್ಲಿ, ಅದು ಅರ್ಥ ಆಗಲಿಲ್ವಾ? ಕನ್ನಡಿಯಲ್ಲಿಯ ಪ್ರತಿಬಿಂಬ, ಇದು ಪ್ರತಿಬಿಂಬ ಅಂತ ಮಾತ್ರ ಗೊತ್ತಾದ ಮೇಲೆ ಆ ಪ್ರತಿಬಿಂಬ ಇದ್ರೆ ಒಳ್ಳೆಯದು ಹೋದ್ರು ಇದ್ರು ಒಂದೇ ಇಲ್ಲೇ ನೋಡಿ ಎಷ್ಟು ಕರೆಕ್ಟ್ ಆಗಿದೆ. ಹಾಗೆ ಇದು ಮಿಥ್ಯ ಅಂತ ಗೊತ್ತಾದ್ಮೇಲೆ ಇದ್ರು ಒಂದೇ ಒಂದೇ ಇಲ್ಲ ಅಂತಂದ್ರೆ ವ್ಯವಹಾರಕ್ಕೆ ಸ್ವಲ್ಪ ಕಷ್ಟ ಆದೀತಷ್ಟೇ. ಇದು ಇದು ಮಿಥ್ಯ ಘಟ ಮಿಥ್ಯ ಹೌದಲ್ವ? ಒಡೆದು ಹೋದದ್ದು ಏನ್ ಸಮಸ್ಯೆ ಆಯ್ತು? ಏ ಆಯ್ತು, ಹಾ ನಂಗೆ ನೀರು ಚಾ ಕುಡಿಲಿಕ್ಕೆ ನೀರು ಕುಡಿಯಲು ನೀರು ಕುಡಿಲಿಕ್ಕೆ ನನಗೇನು ಪಾತ್ರೆ ಇದ್ದಂಗೆ ಆಯ್ತು, ಇನ್ನೊಂದು ಪಾತ್ರೆ ತುಂಬಿಡ್ತೇನೆ. ಬಟ್ ಮಣ್ಣು ಅನ್ನುವ ಜ್ಞಾನ ಏನಾದರೂ ಬದಲಾಯ್ತಾ? ಹಿಂಗದೆ ನೋಡ್ರಿ ಆತ್ಮಜ್ಞಾನ, ಯಾರಿಗೆ ದೃಢ ಜ್ಞಾನ ಆಗ್ತದೆ ಅವರಿಗೆ ಆತ್ಮಜ್ಞಾನ ಆಗ್ತದೆ. ಇಷ್ಟೇ ಇರೋದು ಅದೇ. ಅದಕ್ಕೆ ವೇದಾಂತದೊಳಗ ವೇದಾಂತ ಅಂದ್ರೆ ಏನು? ಘಟ ಪಟ ಮಠ ಮೂರೇ ಶಬ್ದ. ನೀ ಕಷ್ಟ ಮಾಡಿ ತಿಳ್ಕೊಂಡ್ರೆ ಭಾರಿ ಕಷ್ಟ ಅದ, ನೀ ಸುಲಭವಾಗಿ ತಿಳ್ಕೊಂಡ್ರೆ ನೀನಾ ಆತ್ಮ, ನೀನಾ ಆತ್ಮ. ಹೊರತುಪಡಿಸಿ ನಿನ್ನ ನೀನು ಏನು ಅಂದ್ಕೊಂಡಿಯೋ ಅದೆಲ್ಲ ಮಿಥ್ಯ. ಸಿಟ್ಟಿ ನಾವ ಕೋಪಿಷ್ಠ ಕಿಚ್ಚಿನ ಸ್ಪರ್ಧೆನ ಇಟ್ಕೊಂಡ ಅತೃಪ್ತ ಇವೆಲ್ಲ ಮಿಥ್ಯ. ಸೊ ನೀವು ನಿರುಪಾಧಿಕವಾಗಿ ನೋಡಿದ ಈ ಆತ್ಮ, ಇದು ಯಾವುದೇ ಅಲುಗಾಟ ಇಲ್ಲ, ಏನೂ ಇಲ್ಲ ಇದರೊಳಗೆ. ಒಯ್ದಾಟ ಇಲ್ಲ, ಹೋಗೋದಿಲ್ಲ, ಬರೋದಿಲ್ಲ, ಕೊಡೋದಿಲ್ಲ, ತಗೊಳ್ಳೋದಿಲ್ಲ, ಕೂಡೋದಿಲ್ಲ, ಹೇಳೋದಿಲ್ಲ, ಮಲಗೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಆದರೆ ಅವಿವೇಕದಿಂದಾಗಿ ಅನುವರ್ತನಾದ, ಅವಿವೇಕದಿಂದಾಗಿ ಅವುಗಳನ್ನು ಅನುಸರಿಸಿಕೊಂಡು ಹೋಗ್ತದಲ್ವೋ, ತತ್ರ ಆಯ್ತು ಮನಸ್ಸಃ ಅಂತಃಕರಣಸ್ಯ ಸಂಕಲ್ಪ ವಿಕಲ್ಪ ಲಕ್ಷಣ ಉಪಾದೇಗೆ ಅನುವರ್ತನಾದ. ಚಂದ ನೋಡ, ಅನುವರ್ತನ ಅನುಸರಿಸಿಕೊಂಡು ಹೋಗುವುದರಿಂದಾಗಿ, ಅನುಸರಿಸಿಕೊಂಡು ಹೋಗಿದ್ದರಿಂದಾಗಿ ಅನುವರ್ತನಾದ. ಏನಾಗಿದೆ ಈಗ? ಇಹ ಅಂದ್ರೆ ಈ ದೇಹಸ್ಥಸ್ಯ, ಈ ದೇಹದಲ್ಲಿದ್ದಂತಹ ಈ ಬ್ರಹ್ಮ, ಈ ಆತ್ಮ, ಮನಸ್ಸಃ ಸಹ ಮನಸ್ಸಿನಿಂದ ಒಡಗೂಡಿಕೊಂಡು ಅದೇ ಆತ್ಮ. ಯಾವ ಆತ್ಮ ಸ್ಥಿರವಾಗಿ ಇದ್ದಾನೋ, ಅಚಲವಾಗಿದ್ದಾನೋ, ಒಬ್ಬನೇ ಇದ್ದಾನೋ, ಅನಂತವಾಗಿದ್ದಾನೋ, ಕೇವಲವಾಗಿದ್ದಾನೋ, ಶುದ್ಧನಾಗಿದ್ದಾನೋ, ಅದೇ ಆತ್ಮ ಅವಿವೇಕದಿಂದಾಗಿ ಈ ಮನಸ್ಸು ಮನಸ್ಸಿನ ವಿಕಲ್ಪ ಸಂಕಲ್ಪಗಳನ್ನು ಅನುಸರಿಸಿಕೊಂಡು ಏನಾಗ್ತಾನೆ? ಬ್ರಹ್ಮಲೋಕಾದಿ ದೂರ ಗಮನಂ, ಎಷ್ಟು ದೂರ ಹೋಗ್ತಾನೆ ಅವ? ಅವನೇ ಯಾವನ ನ ಏಜತ್, ಎಲ್ಲೆಲ್ಲಿಯೂ ಹೋಗದೆ ಇದ್ದಂತಹ, ಅಲುಗಾಟವೂ ಇಲ್ಲದೆ ಇದ್ದಂತಹ ಅದೇ ಆತ್ಮ ಇವುಗಳಿಂದ ಸಹಿತವಾಗಿ ಅನುಸರಿಸಿಕೊಂಡು ಎಲ್ಲಿ ಹೋಗ್ತಾನೆ? ಬ್ರಹ್ಮ ಅದು ಬ್ರಹ್ಮಲೋಕಾದಿ ದೂರ ಗಮನ. ಬ್ರಹ್ಮಲೋಕ ಎಷ್ಟು ಸಮಯ ಇಡುತ್ತದೆ? ಕ್ಷಣ ಮಾತ್ರ. ಕ್ಷಣಾರ್ಥದಲ್ಲಿ ಎಲ್ಲಿ ಹೋಗ್ಬಿಟ್ಟ ಈಗ? ಅದು ಅಷ್ಟು ಸುಲಭ ಅಲ್ಲೇ. ಹೋಗ್ಬೇಕಂದ್ರೆ ಉತ್ತರಾಯಣ ಕಾಲ, ಉತ್ತರಾಯಣ ಕಾಲದೊಳಗೆ ಆ ಪರ್ಟಿಕ್ಯುಲರ್ ಸೂರ್ಯನ ಕಿರಣ, ಆ ಕಿರಣದ ಒಳಗೆ ಒಂದು ಟನೆಲ್, ಆ ಟನೆಲ್ನೊಳಗೆ ನಿಮ್ಮ ಆರಡಿ ಇದ್ದಾವ ಮನಸ್ಸು ಬುದ್ಧಿ ಸಹಿತವಾಗಿ ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ಆಗಬೇಕು? ಆ ಸೂಕ್ಷ್ಮವಾದ ಕಿರಣದ ಒಳಗೆ ಪ್ರವೇಶ ಮಾಡಿ ಹೋಗಬೇಕು. ಅಷ್ಟು ಸುಲಭ ಅಲ್ಲ ಇದೆಲ್ಲ. ಅದು ಎಷ್ಟು ಒಂದು ಕ್ಷಣಾರ್ಧದಲ್ಲಿ ಆಗಿಬಿಡುತ್ತೆ. ಈಗ ಮನಸ್ಸು ಸ್ಟ್ರಾಂಗ್, ದೇಹ ಸ್ಟ್ರಾಂಗ್, ಅದಕ್ಕೆ ಅದು ಹೋದ ಕೂಡಲೇ ತಲೆ ಸುಟ್ಟ ಹಾಕ್ಬಿಡ್ತಾರೆ. ಯಾಕೆ? ಏನೇನು ಉಪಯೋಗ ಇಲ್ಲ. ಇಲ್ಲೂ ನಾಷ್ಟು ಗಣ ಹಣ ಗಳಿಸಿದೆ ಅಂದ್ರೆ ಹೋಗಿ ಹಣನೂ ಸುಟ್ಟಾಗ್ತದೆ. ಅಷ್ಟು ಸೂಕ್ಷ್ಮ ಕ್ಷಣಾರ್ಧದಲ್ಲಿ ಕ್ಷಣ ಮಾತ್ರ ಭವತಿ ಇತ್ಯತಃ. ಆದ್ದರಿಂದ ಇತ್ಯತಃ ಆದ್ದರಿಂದಾಗಿ ಮನಸಃ ದವಿಷ್ಠತ್ವ ಲೋಕೆ ಪ್ರಸಿದ್ಧ. ಆದ್ದರಿಂದ ಶರೀರಕ್ಕಿಂತ ಮನಸ್ಸು ಅತ್ಯಂತ ಸೂಕ್ಷ್ಮ ಮತ್ತು ಅತ್ಯಂತ ಗಟ್ಟಿ ವೇಗಯುಕ್ತವಾದದ್ದು ಅಂತ ಪ್ರಸಿದ್ಧವಾಗಿದೆ. ಆತ್ಮ ಮನಸ್ಸಿಗಿಂತಲೂ ಪ್ರಸಿದ್ಧವಾಗಿದೆ ಸೂಕ್ಷ್ಮ. ಮನಸಃ ಜವಿಷ್ಠತ್ವ ಲೋಕೆ ಪ್ರಸಿದ್ಧ. ಭಾಷ್ಯ ತಸ್ಮಿನ್ ಮನಸಿ ಬ್ರಹ್ಮಲೋಕಾಯಿ ಧೃತಂ ಗಚ್ಚತಿ. ಬ್ರಹ್ಮಲೋಕಾದೀನ್ ಧೃತಂ ಗಚ್ಚತಿ ಸತಿ ಪ್ರಥಮಂ ಪ್ರಾಪ್ತ ಇವ ಆತ್ಮಚೈತನ್ಯ ಅವಭಾಸ ಗೃಹ್ಯತೆ. ಅತಃ ಮನಸಃ ಜವೀಯ ಇತ್ಯಾಹ. ಏನಾಗಿದೆ ಈಗ? ತಸ್ಮಿನ್ ಮನಸ್ಸಿ, ಯಾವ ಮನಸ್ಸು? ಯಾವ ಮನಸ್ಸು ಕ್ಷಣ ಮಾತ್ರದಲ್ಲಿ ಬ್ರಹ್ಮನನ್ನ ಹೋಗಿ ಸೇರುವಂತಹ ಬ್ರಹ್ಮ ಲೋಕವನ್ನು ಹೊಂದುವಂತಹ ಚಾನ್ಸಸ್ ಇವೆಯೋ ಅಂತಹ ಮನಸ್ಸು. ತಸ್ಮಿನ್ ಮನಸ್ಸಿ, ಅಂತಹ ಮನಸ್ಸಿನಲ್ಲಿ, ಅಂತಹ ಮನಸ್ಸಿನಲ್ಲಿ ಒಂದು ಗ್ಯಾಪ್ ಇದೆ ಕೇಳ್ಕೊಳ್ಳಿ. ಅಂತಹ ಮನಸ್ಸಿನಲ್ಲಿ ಈ ಆತ್ಮನ ಪ್ರತಿಬಿಂಬ ಅನುಸರಿಸಿದ್ಯಾರು ಅದನ್ನ ಈ ಮುಂಚಿನ ವ್ಯಾಖ್ಯಾನದಲ್ಲಿ ಇದು ಸಂಕಲ್ಪ ವಿಕಲ್ಪಗಳನ್ನ ಅನುಸರಿಸ್ತದ ಅಂತ ಹೇಳಿದ್ವಿ. ಆತ್ಮನ ಅನುಸರಿಸ್ತಾನೋ ಹಾಗೆ ಅನುಸರಿಸಿದ್ಯಾರು? ಮನಸ್ಸನ್ನ ಅನುಸರಿಸಿದ್ಯಾರ್ರಿ? ಮನಸ್ಸನ್ನ ಅನುಸರಿಸಿದ್ಯಾರು? ಆತ್ಮ ಅನುಸರಿಸ್ತಾನೆ. ಶರೀರ ಅಂತ ಬಿದ್ದದೊಳಗೆ ಹೋಗ್ಲಕ್ಕೆ ಮುಗಿತಲ್ಲ. ಶರೀರಕ್ಕಿಂತ ಒಳಗೆ ಬಂದಿದೆ ನೋಡಿ. ಯಾವನ ಆತ್ಮ? ನಾನಂತೂ ಅನುಸರಿಸೋದಿಲ್ಲ. ಮತ್ತಿನ್ಯಾವ? ಅಭಿಮಾನಿ ನಾನು. ಈ ಅಭಿಮಾನಿ ನಾನು ಕರೆಕ್ಟ್ ನಾವು ಹೇಳಿದ್ವು. ಅಭಿಮಾನಿ ನಾನು, ಈ ನಾನು ಹೋಗಿ ಅಭಿಮಾನಿ ನಾನು ಆಗಬೇಕಾದ್ರೆ ಏನು ಕಾರಣ? ನಾನುವಿನ ಅಜ್ಞಾನ. ಆ ಅಭಿಮಾನಿ ನಾನುವನ್ನ ಹೇಗೆ ನೀವು ಜೀವಾತ್ಮ ಅಂತ ಕರಿತೀರೋ ಹಾಗೆ ವೇದಾಂತ ಅದನ್ನ ಆತ್ಮನ ಪ್ರತಿಬಿಂಬ ಅಂತ ಕರೀತೀವಿ. ಚೆಂದಾಗಿ ಗುರುತಿಸಿ. ಅಭಿಮಾನಿ ನಾನು, ಅಹಂಕಾರ ಅಥವಾ ಜೀವಾತ್ಮ ಅಂತ ನಾವೇನು ಕರಿತೀವಿ ಅದನ್ನೇ ವೇದಾಂತ ಆತ್ಮನ ಪ್ರತಿಬಿಂಬ ಅಂತ ಕರಿತೀವಿ. ಈ ಪ್ರತಿಬಿಂಬ ಅನುಸರಿಸ್ತ ಆತ್ಮ ಎಲ್ಲಿದೆಯೋ ಅಲ್ಲಿ ಅನ್ನುವುದು ವಿವೇಕದಿಂದ ಜಿಜ್ಞಾಸ ಮಾಡಿದಾಗ ಮಾತ್ರ ಬರುವಂತಹ ನಿಶ್ಚಿತವಾದ ನಿರ್ಣಯಗಳು. ಅಲ್ಲಿವರೆಗೂ ಅವನು ಅವನಿಗೆ ಗೊತ್ತಿಲ್ಲ ಆತ್ಮ ಎಲ್ಲದನ್ನು ಅಲ್ಲೇ ಅದ ಅಂತ ಗೊತ್ತಿಲ್ಲ. ಅವನಿಗೆ ಏನು ಗೊತ್ತದೆ? ನಾನೇ ಅನುಸರಿಸ್ತೇನೆ, ನನಗೆ ಬ್ರಹ್ಮಲೋಕಕ್ಕೆ ಹೋಗಬೇಕಾಗಿದೆ, ನನಗೆ ಸ್ವರ್ಗಕ್ಕೆ ಹೋಗಿ ಆನಂದವನ್ನು ಅನುಭವಿಸಬೇಕಾಗಿದೆ ಅಂತನೇ ಅಂತಿರ್ತಾನೆ. ಯಾರು ಅವನು? ಅನ್ನವನು ಅಭಿಮಾನಿತ ನಾನು. ಅಭಿಮಾನಿತ ನಾನು ಅನ್ನೋ ಎಚ್ಚರವೂ ಇಲ್ಲ ಅವನಿಗೆ. ಅಂತ ಮಟ್ಟದಲ್ಲಿ ಜೀವಾತ್ಮ ಇರ್ತಾನೆ. ವಿಷಯಗಳು, ಇಂದ್ರಿಯಗಳು, ಭೋಗಗಳು ಇವೇ ಸತ್ಯ. ಅದನ್ನು ತಸ್ಮಿನ್ ಮನಸ್ಸಿ ಬ್ರಹ್ಮಲೋಕಾದೀನ ದ್ರುತಂ ಗಚ್ಚತಿ, ಶೀಘ್ರವಾಗಿ ಎಲ್ಲಿ ಹೋಗ್ತಾನೆ? ಕುತ್ರ ಗಚ್ಚತಿ ಲೋಕಾದೀನ. ಬಹುವಚನ ಇದೆ ನೋಡಿ, ಆದಿ ಶಬ್ದ ಇದೆ ಲೋಕಾದೀನ. ಬ್ರಹ್ಮ ಇತ್ಯಾದಿ ಲೋಕಗಳನ್ನ ಆದೀನ ಲೋಕಗಳನ್ನ ಗಚ್ಚತಿ. ಹೇಗೆ ಗಚ್ಚತಿ? ಒಂದು ವಿಶೇಷಣ ಇದೆ. ಏನು? ದ್ರುತಂ, ದ್ರುತಂ ಗಚ್ಚತಿ ಅಂದ್ರೇನು? ಋತಂ ಅಲ್ಲ, ದ್ರುತಂ, ಶೀಘ್ರವಾಗಿ. ಹೀಗಾಗಿ ಆತ್ಮ ಮನಸ್ಸಿಗಿಂತ ಸೂಕ್ಷ್ಮ. ಪ್ರಥಮಂ ಪ್ರಾಪ್ತ ಇವ ಆತ್ಮ ಚೈತನ್ಯ ಅವಭಾಸ. ಆತ್ಮ ಚೈತನ್ಯದ ಅವಭಾಸ ಅಂದ್ರೆ ಪ್ರತಿಬಿಂಬ. ಪ್ರಥಮಂ ಪ್ರಾಪ್ತ, ಆ ಮನಸ್ಸು ಸಂಕಲ್ಪ ಆಗುವುದ್ರ ಒಳಗಾಗಿ ಇದು ಹೋಗ್ಬಿಟ್ಟಿರ್ತದಲ್ಲಿ, ಆತ್ಮ ಹೋಗಿಲ್ಲ, ಆತ್ಮ ಅಲ್ಲೇ ಇದೆ. ಆದ್ರೆ ಆತ್ಮನ ಪ್ರತಿಬಿಂಬ ಹೋಗ್ಬಿಟ್ಟಿದೆ. ಆತ್ಮನ ಪ್ರತಿಬಿಂಬಾನೇ ಇಷ್ಟು ವೇಗದಲ್ಲಿ ಇರಬೇಕಾದ್ರೆ, ದಟ್ ಇಸ್ ದ ಲಾಜಿಕ್, ಆತ್ಮನ ಪ್ರತಿಬಿಂಬವೇ ಇಷ್ಟು ವೇಗ ಇರಬೇಕಾದ್ರೆ ಇನ್ನು ಆತ್ಮ ಅದು ಎಷ್ಟು ಸೂಕ್ಷ್ಮ ಇರ್ಬೋದು. ಅವಭಾಸ ಗೃಹ್ಯತೆ ಅತ ಮನಸಃ ಜವೀಯ ಇತ್ಯಾದ. ಆದ್ದರಿಂದ ದೇಹಕ್ಕಿಂತ ವೇಗವಾಗಿ ಮನಸ್ಸು ಹೋಗ್ತದೆ, ಮನಸ್ಸಿಗಿಂತ ವೇಗವಾಗಿ ಆತ್ಮ ಹೋಗ್ತದೆ ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ವ್ಯಾಪ್ತವಾಗಿದ್ದರಿಂದಾಗಿ ಅದು ಅದಕ್ಕಿಂತ ಮುಂಚಿತವಾಗಿ ಹೋಗ್ತದೆ ಅಂತ. ಆಕಾಶವು ಸರ್ವವ್ಯಾಪಕವಾಗಿ ಮೊದಲೇ ಇದ್ದು ಬಿಟ್ಟಿದ್ದರಿಂದಾಗಿ ನೋಡಪ್ಪ ಅನ್ನೋದ್ರೊಳಗಾಗಿ ಆಕಾಶ ಇಲ್ಲಿಂದ ಅಲ್ಲಿ ಹೋಗಿರ್ತದೆ ಅಂತ ನೀವು ಅನ್ಬೋದು. ಎಲ್ಲಕ್ಕಿಂತ ಮೊದಲು ಏನಿರ್ತದೆ? ಆಕಾಶ. ಏ ತಸ್ಮಾದ್ ಆತ್ಮನಃ ಆಕಾಶ ಸಂಭೂತ ಆಕಾಶಾತ್ ವಾಯು. ವಾಯುವಿಗಿಂತ ಸೂಕ್ಷ್ಮ ಆಕಾಶ, ಆಕಾಶಕ್ಕಿಂತ ಸೂಕ್ಷ್ಮ ಆತ್ಮ. ಈ ವಾಯು ಇಲ್ಲಿಂದ ಅಲ್ಲಿಗೆ ಹೋಗುವ ಪೂರ್ವದಲ್ಲಿ ಆಕಾಶ ಹೋಗ್ಬಿಟ್ಟಿರ್ತದೆ. ಅದೇನು? ಆಕಾಶವು ಎಲ್ಲೆಲ್ಲಿಯೂ ವ್ಯಾಪ್ತವಾಗಿ, ಆಕಾಶವು ಎಲ್ಲೆಲ್ಲಿಯೂ ವ್ಯಾಪ್ತವಾಗಿದೆ ಅನ್ನೋದರ ಅರಿವು ಚೈತನ್ಯ. ಆಕಾಶ ಬಿಟ್ಟು ಒಂದು ಕಡೆಗೆ ಬೇರೆ ಬೇರೆ ಕಡೆಗೆ ಇರ್ಲಿಕ್ಕೆ ಸಾಧ್ಯ. ಹಾಗೇನು? ಚೈತನ್ಯದ ಇರವಿನಲ್ಲಿ ಆಕಾಶ, ಆಕಾಶದ ಇರವಿನಲ್ಲಿ ವಾಯು, ಅರ್ಥಾತ್ ವಾಯುವಿಗಿಂತ ಮುಂಚೆ ಆಕಾಶ, ಆಕಾಶಕ್ಕಿಂತ ಮುಂಚೆ ಆತ್ಮ ಚೈತನ್ಯ. ಗೃಹ್ಯತೆ ಅತಃ ಮನಸಃ ಜವೀಯ ಇತ್ಯಾಹ. ಬಿಡಿ ಸರ್, ನೀವೇನ್ ಹೇಳ್ತೀರಿ? ದೇವತೆಗಳು ಇವರಿಗಿಂತ ಫಾಸ್ಟ್ ಸರ್. ಇಲ್ಲಪ್ಪ, ಯಾವ ದೇವತೆಗಳಿಗೂ ಕೂಡ ಆತ್ಮನನ್ನು ಮೀರಿ ಹೋಗುವ ಸಾಧ್ಯತೆ ಇಲ್ಲ. ಏನದು? ನೈನ ದೇವಾ. ಏನೇನ್ ಶಬ್ದ? ನ ಏನತ ದೇವಾಹ, ದೇವಾಹ ಬಹುವಚನ. ಏನ್ ಶಬ್ದ ಮಂಜು? ದೇವ ಏನ್ ಶಬ್ದ? ದೇವತ ಇನ್ನೇನು ಶಬ್ದ ಇದೆ? ನ ಏನತ ದೇವಾಹ. ಯಾಕೆ ದೇವಾಹ ಅಂತ ಕರೀತಾರೆ? ದ್ಯೋತನ ದ್ಯೋತನ ದ್ಯೋತನ ದೇವ ಚ ಅಕ್ಷರ ಅಲ್ಲ ಸಾರಿ ಚಕ್ಷು ದ್ಯೋತನ ದ್ಯೋತನಾದೇವ ಇಲ್ಲ ಅಲ್ಲಿ ಮತ್ತೆ ತಪ್ಪಿದ್ರಿ ದ್ಯೋತನಾದೇವಾಹ ಚಕ್ಷು ಚಕ್ಷು ಆದೀನ್ ಇಂದ್ರಿಯಾಣ್ ಇಂದ್ರಿಯಾಣಿ ಏತತ್ ಪ್ರಕೃತಂ ಆತ್ಮತತ್ವಂ ನ ಆಪ್ನುವನ್ ಪ್ರಾಪ್ತವಂತಃ ತೇಭ್ಯಃ ಮನಃ ಜವೀಯಃ ಮನೋವ್ಯಾಪಾರ ವ್ಯವಹಿತತ್ವಾತ್ ಆಭಾಸ ಮಾತ್ರಮಪಿ ಆತ್ಮನಃ ನೈವ ದೇವಾನಾಂ ವಿಷಯೀಭವತಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜಯ.